ಪಿತ್ತ ಆಗ್ಯವ, ಹೊಟ್ಟಿ ಉರ್ಲಿಕತ್ತದ, ಗ್ಯಾಸನು ಆಗ್ಲಿಕತ್ತವ, ಗುಳಿಗಿ ತಿಂದ ತಿಂದ ಬ್ಯಾಸರ ಆಗೈತೆ. ಎಲ್ಲಾ ಪ್ರಕಾರ ತಪಾಸಣೆ ಮಾಡಿ ಆಯ್ತು. ಹಂಗಿದ್ರ ಶ್ರದ್ಧಾ ಆಯುರ್ವೇದ ಸೆಂಟರ್ಗೆ ಹೋಗ್ರಲ್ಲ, ಅಲ್ಲಿ ಪಚನ ಸಂಸ್ಥೆ ಎಲ್ಲಾ ರೋಗಗಳಿಗಾಗಿ ಸಂಪೂರ್ಣ ನೈಸರ್ಗಿಕ ಪದ್ಧತಿಯಿಂದ ಪಂಚಕರ್ಮ ಉಪಚಾರ ಮಾಡ್ತಾರ. ಡಾಕ್ಟರ್ ಕಿರಣ್ ಪಾಠಕ್ ಇವರ ಶ್ರದ್ಧಾ ಆಯುರ್ವೇದ ಸೆಂಟರ್, ಹೋಟೆಲ್ ಸೂರ್ಯದ ಎದುರುಗಡೆ, ಮುರಾರ್ಜಿ ಪೇಟ್, ಸೋಲಾಪುರ್. ಮೊಬೈಲ್ 9767202201. ಅಣ್ಣಂದ್ರೆ ಅಕ್ಕಂದ್ರೆ ನಿಮ್ಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ.